ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಪ್ರೀತಿಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೋಡಂಬಿ ಉತ್ಪಾದನಾ ಹಾಗೂ ಸಂಸ್ಕರಣಾ ಘಟಕದ ಮಾಲಕರಾದ ಸತ್ಯನಾರಾಯಣ ಭಟ್, ಉಮ್ಮೆಟ್ಟುಗುಳಿ, ಉಕ್ಕುಡ ವೆಟ್ಲ ಇವರ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಬಂಟ್ವಾಳ ತಾಲೂಕಿನ ವಿಟ್ಲ ಕಸಬಾ ಗ್ರಾಮದ ದರ್ಬೆ ಉಕ್ಕುಡ ಎಂಬಲ್ಲಿನ ಸತ್ಯನಾರಾಯಣ ಭಟ್ ಇವರು. ಇವರು ಗೇರು ಬೀಜ ಸಂಸ್ಕರಣಾ ಘಟಕದ ಮಾಲಕರು ಆಗಿದ್ದಾರೆ. ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ಈಗ ನೀವು ಈ ಗೋಡಂಬಿ ತಯಾರಿಕಾ ಘಟಕ ಅಥವಾ ಗೇರು ಬೀಜ ಸಂಸ್ಕರಣಾ ಘಟಕ ಅಂತೇಳಿ ಆರಂಭ ಮಾಡಬೇಕು ಅಂತಾದ್ರೆ ನಿಮಗೆ ಅದರ ಪ್ರೇರಣೆ ಏನು ಅಂತ ಹೇಳ್ಬೋದಾ ಸರ್? ಅಂದ್ರೆ ನಾನು ಇಲೆಕ್ಟ್ರಾನಿಕ್ಸ್ ಅಲ್ಲಿ ಡಿಪ್ಲೊಮಾ ಮಾಡಿದ್ದೇನೆ. ಮಾಡಿ ಆಗ ಉದ್ಯೋಗಕ್ಕೆ ಹೋಗುವ ಅಂತಾಗುವಾಗ ಇಲ್ಲಿ ತಂದದೆಯನ್ನು ನೋಡಿಕೊಳ್ಳಿಕ್ಕೆ ಯಾರು ಇಲ್ಲ ಅಂತೇಳಿ ನನ್ನನ್ನು ಇಲ್ಲಿ ನಿಲ್ಲಿ ಕೇಳಿದರು. ಆಗ ನಾನು ಇಲ್ಲಿ ನಿಂತ್ಕೊಂಡಿರುವಾಗ ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತೇಳಿ ನನಗೆ ನನ್ನ ಮನಸ್ಸಿನಲ್ಲಿ ಇದಾಯಿತು. ಹಾಗೆ ಮಾಡುವಾಗ ಈ ಗೇರು ಬೀಜ ನಮ್ಮ ಊರಿನಲ್ಲಿ ಸಿಗುವಂಥ ಗೇರು ಬೀಜ ಅಲ್ಲ, ಇದನ್ನೊಂದು ಉದ್ಯಮವಾಗಿ ನಡೆಸಬಹುದು ಅಂತೇಳಿ ನಾನು ಆಲೋಚನೆ ಮಾಡಿ ಹಾಗೆ ನಿಧಾನದಲ್ಲಿ ಸಂಸ್ಕರಣೆ ಮಾಡಲಿಕ್ಕೆ ನಾವು ಶುರುವಿಗೆ ಖಾಲಿ 5 ಜನರಲ್ಲಿ ನಾವು ಕೆಲಸವನ್ನು ಶುರು ಮಾಡಿದ್ದೀವಿ. ಮತ್ತು ಕ್ರಮೇಣ ಅದು ಹಾಗೆ ಅದರಷ್ಟಕ್ಕೆ ಅದು ಬೆಳೆಯುತ್ತಾ ಹೋಯಿತು. ಅಂದರೆ 5 ಜನ ಹೋಗಿ 10 ಜನ, ಆನಂತರ ಹೀಗಾಗಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಶುರುವಿಗೆ ಕಷ್ಟ ಆಯಿತು. ಒಂದು 4-5 ವರ್ಷ ನಷ್ಟವೇ ಬಂತು. ಆದರೂ ನಷ್ಟ ಬಂದರೂ ಇದರಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡುವ, ಏನಾದರೂ ಒಂದು ಇದಾಗ್ಬೋದು ಅಂದರೆ ಆಗುವಾಗ 6 ವರ್ಷದಿಂದ ಸ್ವಲ್ಪ ಸ್ವಲ್ಪ ಲಾಭಾಂಶ ಬರಲಿಕ್ಕೆ ಶುರು ಆಯಿತು. ಆನಂತರ ಮತ್ತೆ ನಮಗೆ ನಾವು ಎಲ್ಲಿಯೂ ಇದನ್ನು ಹೋಗಿ ಕಲೀಲಿಲ್ಲ. ನಮ್ಮಷ್ಟಕ್ಕೆ ಸೆಲ್ಫ್ ನಾವು ಅದೇ ಪ್ರೊಡಕ್ಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇದು ಮಾಡಿದ್ದು. ಆಗ ಒಂದೊಂದೇ ಮಾಡ್ತಾ ಇರುವಾಗ ಅದರಲ್ಲಿ ಇರುವಂಥ ನ್ಯೂನತೆಗಳು, ನಾವು ಮಾಡುವಂಥ ಕೆಲಸದ ನ್ಯೂನತೆ ನಮಗೆ ಗೊತ್ತಾಯಿತು. ಅದರಲ್ಲಿ ಕಲರ್ ಬರಬೇಕು, ಕಲರ್ ಬರಬೇಕಂದ್ರೆ ಹಾಟ್ ಚೇಂಬರಲ್ಲಿ ಚೇಂಜ್ ಮಾಡಲಿಕ್ಕುಂಟು ಅಂಥದ್ದೆಲ್ಲ ನಾವು ಕಲಿತಾ ಇರುವಾಗಲೇ ಗೊತ್ತಾಯಿತು. ಹಾಗೆ ಗೊತ್ತಾಗ್ತಾ ಇರುವಾಗ ನಾವು ಮಾರ್ಕೆಟಿಂಗ್ ಹೋಗು, ಆನಂತರ ನಮ್ಮ ವಸ್ತುವಿಗೆ ಪುನಃ ಅವರು ಕೇಳಲಿಕ್ಕೆ ಶುರು ಮಾಡಿದ್ವಿ. ಆಗ ನಮಗೆ ಗೊತ್ತಾಯ್ತು, ಓ ನಮ್ಮ ವಸ್ತು ಈಗ ಸರಿಯಾಗ್ತಾ ಉಂಟು, ಇದರಲ್ಲಿ ನಮಗೆ ಡಿಮ್ಯಾಂಡ್ ಉಂಟು ಅಂತೇಳಿ ಹಾಗೆ ಮತ್ತೆ ಸ್ವಲ್ಪ ಆನಂತರ ನಮಗೆ ಫಸ್ಟಿಗೆ ಬ್ಯಾಂಕ್ ಲೋನ್ ಅವರು ಕೊಡಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕಿದ್ರು. ಆನಂತರ ಅದರಲ್ಲಿ ಮತ್ತೆ ಒಬ್ಬರು ಬಂದರು, ಬ್ಯಾಂಕಿನವರು ಸಿಕ್ಕ ಅವರೊಂದು ಲೋನ್ ಕೊಟ್ಟರು. ಮತ್ತೆ ಖಾದಿ ಮತ್ತು ಗ್ರಾಮೋದ್ಯೋಗ, ಫಸ್ಟಿಗೆ ಖಾದಿ ಮತ್ತು ಗ್ರಾಮೋದ್ಯೋಗದಲ್ಲಿ ನಾವು ಶುರು ಮಾಡಿದೆವು. ಅದರಲ್ಲಿ ಒಂದು 2.5 ಲಕ್ಷ ಸಬ್ಸಿಡಿ ಸಿಗ್ತದೆ, ಒಂದು 25 ಲಕ್ಷ ಲೋನ್ ತೆಗೆದು ಶುರು ಮಾಡಿದ್ವಿ. ಅಲ್ಲಿ ನಂತರ ನಾವು ಹಿಂದೆ ನೋಡಲಿಲ್ಲ, ಮತ್ತೆ ಆರಂಭ ಮಾಡಿ ಎಲ್ಲ ಬೆಳೆಯುತ್ತಾನೆ ಹೋದದ್ದು. ಈಗ ನೀವು ಆ ಗೇರು ಸಂಸ್ಕರಣಾ ಘಟಕವನ್ನು ಆರಂಭ ಮಾಡಿದ್ರಿ. ಇದರೊಟ್ಟಿಗೆ ನಿಮ್ಗೆ ಕೃಷಿ ಸಹ ಒಟ್ಟಿಗೆ ಇದೆ, ಕೃಷಿ ಭೂಮಿ ಸಹ ಇದೆ, ತಂದೆ ತಾಯಿಯ ಸಪೋರ್ಟ್ ಸಹಕಾರ ಸಹ ಇತ್ತು. ಈ ಆರಂಭ ಮಾಡಿದ ನಂತರ ನಿಮ್ಗೆ ಸ್ವಲ್ಪ ಅದರಲ್ಲಿ ನಷ್ಟ ಸಹ ಆಗಿರಬಹುದು ಅಥವಾ ಕಷ್ಟಗಳು, ಸಾಧಕ ಬಾಧಕಗಳು ಇದ್ದದ್ದೇ ಯಾವುದೇ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ. ಈಗ ಬೆಳೀತಾ ಬೆಳೀತಾ ನಿಮ್ಮ ಸಂಸ್ಥೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಉಂಟು. ಇದಕ್ಕೆ ನೀವು ಬೇಕಾದಂತ ಯಂತ್ರೋಪಕರಣಗಳನ್ನು ಹೇಗೆ ನೀವು ಅದಕ್ಕೆ ಏನಾದರೂ ಸರ್ಕಾರದಿಂದ ಸಬ್ಸಿಡಿಯಲ್ಲಿ ತಗೊಂಡ್ರ ಅಥವಾ ನೀವೇ ಅದನ್ನು ಹೋಗಿ ತಗೊಂಡು ಬಂದ್ರ ಹೇಗೆ ಸರ್? ಅಲ್ಲ, ನಾವು ಶುರು ಮಾಡುವಾಗ ಯಂತ್ರೋಪಕರಣ ತಗೊಳ್ಬೇಕಿತ್ತು, ಅಲ್ಲ ಇರ್ಲಿಲ್ಲ, ಇರ್ಲಿಲ್ಲ, ಹ್ಯಾಂಡ್ ಕಟ್ಟಿಂಗ್ ಆಗಿ ಎಲ್ಲ ಇತ್ತು. ಆನಂತರ ಹೋಗ್ತಾ ಶುರು ಸ್ವಲ್ಪ ಸಮಯ ಹೋಗ್ತಾ ಹೋಗ್ತಾ ಎಲ್ಲರೂ ಸಹ ಯಂತ್ರೋಪಕರಣ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ನಮಗೆ ಫಸ್ಟಿಗೆ ಯಂತ್ರೋಪಕರಣ ಹಾಕಲಿಕ್ಕೆ ಹೆದರಿಕೆ ಆಯಿತು, ಯಾಕೆಂದ್ರೆ ಇದರಲ್ಲಿ ಆಗ್ತದಾ ಇಲ್ಲೋ ಅಂತೇಳಿ. ಮತ್ತೆ ಕೆಲವು ಎಲ್ಲ ಹಾಕಿದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆನಂತರ 2012 ಇಸವಿಯಲ್ಲಿ ಏನು ನಮಗೆ ನ್ಯಾಷನಲ್ ಹಾರ್ಟಿಕಲ್ಚರ್ NHB ಒಂದು ಸ್ವಲ್ಪ ಸಬ್ಸಿಡಿ ಸಿಕ್ಕಿತ್ತು ಯಂತ್ರೋಪಕರಣಕ್ಕೆ. ನಾವು ಸ್ವಲ್ಪ ಫೀಲಿಂಗ್ ಎಲ್ಲ ಮಿಷನ್ ತೆಗೆದೆವು, ಅದರಲ್ಲಿ ಸ್ವಲ್ಪ ಸಬ್ಸಿಡಿ ಸಿಕ್ಕಿತ್ತು. ಹಾಗೆ ಮತ್ತೆ ನಾವು ಒಂದೊಂದೇ ವರ್ಷ ವರ್ಷ ಹೋದಾಗೆ ನಾವು ಹೇಗೆ ಅಂದ್ರೆ ವರ್ಷ ವರ್ಷ ಹೋದಾಗೆ ಒಂದೊಂದೇ ಮಿಷಿನ್ ಹೆಚ್ಚು ಮಾಡ್ತೇವೆ. ಹೌದು, ಒಮ್ಮೆಲೆ ಹಾಕಲಿಕ್ಕೆ ಬಂಡವಾಳ ಇರಲಿಲ್ಲ. ಹಾಗೆ ವರ್ಷ ವರ್ಷ ಹೋದಾಗೆ ಒಂದೊಂದೇ ಹೆಚ್ಚು ಮಾಡ್ತಾ ಹೋಗಿ ಈಗ ಸಾಮಾನ್ಯ ಪರಿಪೂರ್ಣವಾದಂತ ಒಂದು ಮೆಕ್ಯಾನೈಸೇಷನ್ ಗೆ ಮುಟ್ಟಿದ್ದೇವೆ. ಅದೊಂದು ಪರಿಪೂರ್ಣತೆಯ ಘಟಕ ಆಗಿ ನಿಮ್ದು ಬೆಳೀತಾ ಉಂಟು ಅಂತ ಹೇಳ್ತಾ ಇದ್ದೀರಿ. ಈಗ ಈ ಯಂತ್ರೋಪಕರಣಗಳ ಒಟ್ಟಿಗೆ ನೀವು ಒಂದಿಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀರಾ, ಎಷ್ಟು ಜನರು ನಿಮ್ಮಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್? ಅಂದ್ರೆ ಯಂತ್ರೋಪಕರಣ ಹಾಕಿದ್ರು ಸಹ ಅದರಲ್ಲಿ ಪರಿಪೂರ್ಣವಾದಂತ ಕ್ಯಾಶೋ ಕರ್ನಲ್ಸ್ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಸ್ವಲ್ಪ ಕೈಯಲ್ಲಿ ಅದನ್ನೆಲ್ಲ ಕೆಲಸ ಮಾಡಿದ್ರೆ ಉತ್ತಮವಾಗಿ ಬರ್ತದೆ. ಹೌದು, ಹಾಗೆ ಒಂದು ನಮ್ಮಲ್ಲಿ ಒಂದು 100 ಜನ ಚಿಲ್ಡ್ರನ್ ಇದ್ದಾರೆ ಕೆಲಸಕ್ಕೆ. ಹಾ, 100 ಜನರಿಗೆ ನೀವು ಉದ್ಯೋಗವನ್ನು ಕೊಡ್ತಾ ಇದ್ದೀರಿ. ಹಾ, ಮೊದಲು ನಿಮ್ಗೆ ಎಷ್ಟು ಜನರಿಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಆರಂಭದಲ್ಲಿ ಎಷ್ಟು ಜನರು ಉದ್ಯೋಗದಲ್ಲಿ ಇದ್ರು? ಆರಂಭದಲ್ಲಿ 2 ಜನ ಉದ್ಯೋಗ ಇದ್ರು, ಮತ್ತಿನ ವರ್ಷ 4, ಮತ್ತೆ 5, ಹಾಗೆ ಹೆಚ್ಚಾಗಿ ಜಾಸ್ತಿ ಆಯ್ತು. ಅಂದ್ರೆ ಅದು ಬೆಳವಣಿಗೆಯನ್ನು ತೋರಿಸ್ತಾ ಉಂಟು. ನಿಮ್ಮ ಒಂದು ಏನು ನೀವು ಆರಂಭ ಮಾಡಿದ್ದೀರಾ ಅಲ್ಲಿಂದ ನಿಮ್ಮ ಒಂದು ಆ ಬೆಳವಣಿಗೆ ಸಹ ನಿಮ್ಮಲ್ಲಿ ಮಾಡಿದಂತಹ ಆ ಉತ್ಪಾದನೆಗೆ ಒಂದು ಸಹಕಾರ, ಅದು ಸಹ ಹೊರಗಡೆಯಿಂದ ಸಪೋರ್ಟ್ ಸಿಕ್ಕಿತು. ಅಷ್ಟೊತ್ತಿಗೆ ನೀವು ಒಂದಿಷ್ಟು ಜನರಿಗೆ ಕೆಲಸವನ್ನು ಸಹ ಕೊಡ್ತಾ ಇದ್ದೀರಾ. ಇದು ಸಹ ಒಂದು ಒಳ್ಳೆಯ ಒಂದು ವಿಶೇಷತೆ ಅಂತ ಹೇಳ್ಬೋದು, ಇದೊಂದು ಸಾಧನೆಯ ರೀತಿಯಲ್ಲಿ ಹೇಳ್ಬೋದು ಸರ್. ಈಗ ಈ ಬೀಜಗಳನ್ನು ನೀವು ಎಲ್ಲಿಂದ ತರಿಸ್ತಾ ಇದ್ದೀರಾ, ನಿಮ್ಗೆ ಎಲ್ಲಿಂದ ಬೀಜಗಳು ಬರ್ತಾ ಇದೆ, ಗೋಡಂಬಿಗಳು? ಅಂದ್ರೆ ಈಗ ಮೊದಮೊದಲು ನಾವು ಇಲ್ಲಿ ಲೋಕಲ್ ಆಗಿ ಈಗ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುವಾಗ ನಮಗೆ ಸಾಕಾಗುವುದಿಲ್ಲ. ಹೌದು, ಹಾಗೆ ಈಗ ವಿದೇಶದಿಂದ ತರಿಸ್ತಾ ಇದ್ದೀರಿ, ಮತ್ತೆ ಲೋಕಲ್ ಬೀಜ ಸಹ ತಗೊಳ್ತಾ ಇದ್ದೀರಿ. ಸಾಧಾರಣ ನಿಮ್ಗೆ ಈಗ ಈ ವಹಿವಾಟುಗಳು ಎಷ್ಟು ಅಂದಾಜಿ, ಈ ಗೇರು ಬೀಜಗಳನ್ನು ಸಾಧಾರಣ ನೀವು ತಂದು ಎಷ್ಟು ಟನ್ ಗಳನ್ನು ನೀವು ಅದನ್ನು ಸಾಮಾನ್ಯ ಒಂದು 750 ರಿಂದ 1,000 ಟನ್ ವಿದೇಶ ತರ್ತೀರಿ. ಆಮೇಲೆ ಅದು ನಿಮ್ಗೆ ಪ್ರಾಡಕ್ಟ್ ಆಗಿ ಹೋಗುವಾಗ ನೀವು ಎಷ್ಟು ಒಂದು ಬೀಜಗಳ ಉತ್ಪಾದನೆಯನ್ನು ಹೊರಗಡೆ ಸಪ್ಲೈ ಮಾಡ್ತಾ ಇದ್ದೀರಾ, ಅಂದಾಜು ಒಂದು ಹೇಳ್ಬೋದು? 200-300 ಟನ್ಗಳಷ್ಟು ನೀವು ಅದನ್ನು ಉತ್ಪಾದನೆಗೆ ಹೊರಗಡೆ ಹೋಗಿ ಕೊಡ್ತಾ ಇದ್ದೀರಾ. ಅದನ್ನು ಅಷ್ಟೇ ನೀಟಾಗಿ ಮಾಡಿ, ಅಷ್ಟೇ ಚಂದ ಮಾಡಿ ಪ್ಯಾಕ್ ಮಾಡಿ, ಒಂದು ಶುದ್ಧತೆಯ ಒಂದು ಏನು ಹೇಳ್ತೇವೆ ನಾವು, ಶುದ್ಧತೆಯ ರೀತಿಯಲ್ಲಿ ಸಹ ಅದು ಒಂದು ನಿಮ್ಮ ಪ್ರಾಡಕ್ಟ್ ಒಂದು ಗುರುತಿಸುವ ರೀತಿಯಲ್ಲಿ ಒಂದು ಒಳ್ಳೆಯ ಮಾದರಿ ಹಾಗೂ ಒಳ್ಳೆಯ ರೀತಿಯಲ್ಲಿ ಹೋಗ್ಬೇಕು ಅಂತ ನೀವು ಅದನ್ನು ಮಾಡ್ತಾ ಇದ್ದೀರಾ, ಸಪ್ಲೈ ಮಾಡ್ತಾ ಇದ್ದೀರಾ. ಅದು ಎಲ್ಲಿಗೆ ಹೋಗ್ತಾ ಇದೆ ಸರ್ ಪ್ರಾಡಕ್ಟ್ ಗಳು? ಉತ್ತರ ಭಾರತ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನೀವು ದೇಶದಲ್ಲೇ ನೀವು ಅದನ್ನು ಸಪ್ಲೈ ಮಾಡ್ತಾ ಇದ್ದೀರಾ. ಈಗ ಈ ಗೋಡಂಬಿ ಏನು ಉಂಟು, ಆ ಬೀಜದಿಂದ ಏನು ಉತ್ಪಾದನೆ ಮಾಡಬಹುದು ಅಂತೇಳಿ ನಿಮಗೆ ಏನಾದ್ರೂ ಗೊತ್ತಿದೆಯಾ ಸರ್? ಬೀಜದ ಉತ್ಪಾದನೆ, ಈಗ ಈ ಗೋಡಂಬಿ ಬೀಜದಿಂದ ಏನು ಪ್ರಾಡಕ್ಟ್ ಗಳು ಮಾಡ್ತಾರೆ, ಅದರಲ್ಲಿ ಏನು ಒಂದು ನಮಗೆ ನಮ್ಮ ದೇಹಕ್ಕೆ ಅಥವಾ ಬೇಕಾದಂತ ಒಂದು ಅಂಶಗಳು ಏನಿವೆ ನಮ್ಮ ಆರೋಗ್ಯಕ್ಕೆ ಅಂತೇಳಿ ಗೊತ್ತಿದೆ ಹೇಗೆ ಸರ್? ವಿಟಮಿನ್ ಎಲ್ಲ ಉಂಟಲ್ಲ. ಹೌದು, ಒಳ್ಳೆಯ ಒಂದು ಪ್ರಾಡಕ್ಟ್ ಅದು, ಹೆಲ್ತ್ ಗೆ ಬೇಕಾದ ನ್ಯೂಟ್ರಿಷನ್. ಮತ್ತೆ ಅದರಿಂದ ಉತ್ಪಾದನೆಗಳು, ಈಗ ಬಿಸ್ಕೆಟ್ ಗಳು ಅದೆಲ್ಲ ಮಾಡ್ತಾ ಇದ್ದಾರೆ, ಪೇಸ್ಟ್ಗಳು, ಪೇಯ ತರ, ಅದು ಅದೊಂದು ತರ, ಈ ತರ ಹೊಸ ಹೊಸ ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಗೇರು ಬೀಜದ ಸಂಸ್ಕರಣಾ ಘಟಕಕ್ಕೆ ಉದ್ಯೋಗಕ್ಕೆ ಬರಬೇಕು ಅಂತ ಆದ್ರೆ ಹಿಂದೆ ನೀವು ಏನು ಮಾಡ್ತಾ ಇದ್ರಿ ಸರ್? ಕೃಷಿ ಮಾಡ್ತಾ ಇದ್ದದ್ದು. ಹಾಗೆ ಕೃಷಿಯ ಜೊತೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಕಂಡಿತ್ತು. ಕೃಷಿಯಲ್ಲಿ ಒಂದು 15 ಬೋರ್ವೆಲ್ ತೆಗೆದಿದ್ದೇನೆ. ಹೌದು, 15 ಬೋರ್ವೆಲ್ ತೆಗೆದು ನೀರು ಸಿಗಲಿಲ್ಲ. ಓ, ಆ ನಂತರ ಗೇರು ಬೀಜದ ಇದಕ್ಕೆ ಆರಂಭ ಮಾಡಿದ್ರಿ. ಈಗ ಈ ಎಷ್ಟು ವರ್ಷ ಆಯ್ತು ಸರ್ ನೀವು ಆರಂಭದಿಂದ ಇವತ್ತಿನವರೆಗೆ, ಎಷ್ಟು ವರ್ಷದ ಈ ಅನುಭವ ಸರ್ ನಿಮಗೆ? 18 ವರ್ಷದ ಅನುಭವವನ್ನು ಪಡೆದಿದ್ದೀರಿ. ಸೊ ಒಬ್ಬರಿಗೆ ಒಂದು ಹೊಸತಾಗಿ ಒಂದು ಏನು ಈ ಸಂಸ್ಥೆಯನ್ನು ಆರಂಭ ಮಾಡುವವರಿಗೆ ಸಹ ತರಬೇತಿ ಕೊಡುವಷ್ಟು ಅನುಭವಗಳು ನಿಮಗೆ ಆಗಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ಒಂದು ನಮಗೆ ನೀವು ಆರಂಭದಿಂದ ಇವತ್ತಿನ ತನಕ ಆ ಒಂದು ಸಾಧಕ ಬಾಧಕಗಳು, ನಿಮಗೆ ಮೊದಲಿಗೆ ನಿಮಗೆ ತುಂಬ ಕಷ್ಟ ಆಗಿರ್ಬೋದು ಅದನ್ನು ಒಂದು ಸಕ್ಸಸ್ ಅದರಲ್ಲಿ ಕಾಣಬೇಕು ಅಂತಾದರೆ, ಈಗ ನೀವು ಅದನ್ನು ಬೆಳೆದು ನಿಂತಿದ್ದೀರಾ. ಸೊ ಈ ಆ ಒಂದು ಅನುಭವವನ್ನು ನಮ್ಮ ರೈತರಿಗೆ ಹೇಳ್ಬೋದ ಸರ್, ನೀವು ಆರಂಭದಿಂದ ಇಷ್ಟರ ತನಕ ಯಾವ ರೀತಿ ಒಂದು ಉತ್ತಮ ರೀತಿಯಲ್ಲಿ ಈಗ ಬೆಳೆದಿದ್ದಾರೆ, ಅಂದ್ರೆ ಇನ್ನೊಬ್ರು ನಾವು ಮಾಡಬೇಕು ಇಂಥದ್ದನ್ನು ಅಂತ ಹೇಳುವ ರೀತಿಯಲ್ಲಿ ಅನುಭವ ಸರ್? ಅಂದ್ರೆ ಮನುಷ್ಯ ಸಾಧಿಸಿದರೆ ಸಬಲ ನುಂಗಬಹುದು ಅಂತ ಒಂದು ಮೊದಲು ಹೇಳ್ತಾ ಇದ್ರಲ್ಲ. ಹೌದು, ಅದು 100-100 ಸರಿ, ಖಂಡಿತ. ನನ್ನನ್ನು ನೋಡಿಯೇ ಎಲ್ಲಿ ಇದು ಮಾಡಬೇಕು, ಯಾಕೆಂದ್ರೆ ನಾನು 5-6 ವರ್ಷ ಕಾಲ ನಷ್ಟ ಬಂದಿದೆ. ಹೌದು, ನಷ್ಟ ಬಂದ್ರು ಅದನ್ನು ಬಿಡ್ಲಿಲ್ಲ. ಯಾಕೆಂದ್ರೆ ಅದರಲ್ಲಿ ಏನೋ ಒಂದು ಉಂಟು, ನಮ್ಮಿಂದ ನನ್ನ ತಪ್ಪಿನಿಂದಾಗಿ ಅದು ನಷ್ಟ ಬಂದದ್ದು ಅಂತ ಹೇಳು. ಮತ್ತೆ ಮಾರ್ಕೆಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು, ಹಾಗಾಗಿ ಸ್ವಲ್ಪ ನಷ್ಟ ಆಯ್ತು. ಆ ನಂತರ ಮಾರ್ಕೆಟ್ ಅಲ್ಲಿ ಏನು ಮಾಡಿದೆ ಅಂದ್ರೆ, ನಾನು ನಮ್ಮ ಪ್ರಾಡಕ್ಟ್ ಅನ್ನೇ ಜನ ತೆಕ್ಕೊಳ್ಬೇಕು ಅಂತ, ಹಾಗೆ ಆ ಟೈಪ್ ಅಲ್ಲಿ ಅದನ್ನು ಇದು ಅದನ್ನು ಸ್ವಲ್ಪ ಕ್ವಾಲಿಟಿ ಒಳ್ಳೇದು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಏನಾಯ್ತು ಅಂದ್ರೆ ಅದೇ ಜನರು ತೆಕ್ಕೊಳ್ಬೇಕು ಅಂತ ಆಯ್ತು. ಆಗ ತನ್ನಷ್ಟಕ್ಕೆ ಮಾರ್ಕೆಟ್ಗೆ ನಮ್ಮ ಡಿಮ್ಯಾಂಡ್ ಬಂತು. ಆ ಡಿಮ್ಯಾಂಡ್ ಬಂದಾಗ ಇಲ್ಲಿ ನಮಗೆ ಖುಷಿ ಆಯ್ತು, ಕಚ್ಚಾ ಗೇರು ಬೀಜ ಸಹ ಜಾಸ್ತಿ ತೆಕ್ಕೊಂಡು ಆಗ ಹಾಗೆ ಪ್ರೊಡಕ್ಷನ್ ನಮ್ದು ಹೆಚ್ಚಾಗ್ತಾ ಹೋಯ್ತು. ಹೌದು, ಹಾಗೆ ಯಾರೇ ಆಗಲಿ ಕೃಷಿಕರಾಗಲಿ ಯಾರೇ ಆಗಲಿ ಅವರವರ ಕೆಲಸವನ್ನು ಅವರು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ಮಾರ್ಕೆಟ್ ಸಿಗ್ತದೆ ಖಂಡಿತ. ಆ ಮಾರ್ಕೆಟ್ ಸಿಕ್ಕಿ ಆಗುವಾಗ ಆ ಅದರ ಮಾರ್ಕೆಟ್ಲಿ ಬಂದ ಹಣವನ್ನು ಪುನಃ ಅದಕ್ಕೆ ಉಪಯೋಗ ಮಾಡಬೇಕು. ಹೌದು, ಅಭಿವೃದ್ಧಿಗೆ ಉಪಯೋಗ ಮಾಡಿದೆ. ಹೌದು, ಅದು ಮತ್ತೆ ಮುಂದೆ ಹೋಗ ತನ್ನಂತಾನೇ ಅಭಿವೃದ್ಧಿಯನ್ನು ಹಣದಿಂದಲೇ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಹೌದು, ಕೃಷಿ ಆಗಲಿ ಯಾವುದೇ ಆಗಲಿ ನಷ್ಟ ಬರ್ತದೆ. ನಷ್ಟ ಖಂಡಿತ ಉಂಟು, ಖಂಡಿತ ಉಂಟು. ನಷ್ಟ ಬಂದ ಮೇಲೆ ಲಾಭ. ಹೌದು ಹೌದು. ಈಗ ನೀವು ಇದರೊಟ್ಟಿಗೆನೆ ನೀವು ಸಹ ಒಟ್ಟಿಗೆ ನೋಡ್ಕೊಳ್ತಾ ಇರ್ತೀರ, ಇಲ್ಲಿ ಆಗುವಂತ ಪ್ರೊಸೆಸಿಂಗ್ ಅನ್ನ ಎಲ್ಲವನ್ನು ನೋಡ್ಕೊಳ್ತಾ ಇರ್ತೀರ, ಹೇಗೆ ಒಂದು ದಿನ ನಿಮಗೆ ಯಾವ ತರ ಒಂದು ಅನುಭವವನ್ನು ಕೊಡ್ತದೆ ಸರ್? ಅಂದ್ರೆ ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ಫ್ಯಾಕ್ಟ್ರಿಗೆ ಶುರು, ಹೌದು, ಸಂಜೆವರೆಗೆ ಇರ್ತೇನೆ ಫ್ಯಾಕ್ಟ್ರಿಯಲ್ಲಿ ಇರ್ತೇನೆ. ಹೊರಗಡೆ ಹೋಗುದು ಕಡಿಮೆ ಕಡಿಮೆ ಸೂಪರ್ವೈಸರ್ಗಳು ಇದ್ದಾರೆ ನೋಡ್ಲಿಕ್ಕೆ. ಹೌದು, ಆದ್ರೂ ಸಹ ನನಗೆ ನಾನು ನೋಡಿದಷ್ಟು ಸಮಾಧಾನ. ಹೌದು, ನಮ್ಮ ಮನಸ್ಸಿಗೆ ಅದರಿಂದ ಖುಷಿ ಕೊಡ್ತದೆ. ಹಾಗೆ ಕೃಷಿ ಇದೆ, ಹೌದು, ಜಾನುವಾರು ಸಾಕಣೆ ಮಾಡ್ತೇನೆ. ನಮ್ಮ ಮನೆ ಖರ್ಚಿಗೆ ತಕ್ಕ ಇದು ಉಂಟು, ಯಾವುದು ದನ ಹಾಲು ಇದೆಲ್ಲ, ಮತ್ತೆ ಸಾವಯವ ಇದು ಉಂಟು ಕೃಷಿ, ಯಾವುದು ತರಕಾರಿ ಎಲ್ಲ ಮಾಡ್ತೇನೆ. ಹೌದು ಹೌದು, ಎಲ್ಲ ಸಾವಯವ ಕೃಷಿ ಅಂತಲೇ ಹೇಳ್ಬೋದು ನಿಮ್ಮದು. ಕೃಷಿ ಕೃಷಿ ಅಂತ ಹೇಳ್ಬೋದು, ಯಾವ್ದು ಇದು ಇಲ್ಲ. ಮುಂದೆಗೆ ನೀವು ಈ ತಳಿಯನ್ನು ನಡ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಗೇರು ಬೀಜದ ಗೇರು ಬೀಜ ತಳಿಯನ್ನು ಸ್ವಲ್ಪ ನಟ್ಟಿದ್ದೇನೆ. ಸ್ವಲ್ಪ ನಟ್ಟಿದ್ದೀರಿ, ಇನ್ನು ಸ್ವಲ್ಪ ನಡ್ಬೇಕು ಅಂದ್ರೆ ಅದು ನಮಗೆ ಸ್ವಲ್ಪ ದೂರ ಜಾಗದಲ್ಲಿ ಇರುದು. ಹೌದು, ಅಲ್ಲಿಗೆ ಬೇಕಾದ ವ್ಯವಸ್ಥೆ ಆಗಬೇಕು, ವ್ಯವಸ್ಥೆ ಬೇಲಿ ಆಗಬೇಕು. ಹೌದು, ಸಸಿ ನಟ್ಟು ಹೋದ್ರೆ ಏನ್ ಪ್ರಯೋಜನ ಇಲ್ಲ. ಹೌದು ಹೌದು, ಬೇಲಿಗೆ ತುಂಬಾ ಖರ್ಚಾಗಬಹುದು, ಖರ್ಚಾಗಬಹುದು. ಇನ್ನೊಂದು ಅದನ್ನು ಮಾಡಿ ಇನ್ನೀಗ ಬೇಲಿ ಎಲ್ಲ ಹಾಕಿ ಮತ್ತೆ ನಡ್ಬೇಕಂತ ಉಂಟು. ಮತ್ತೆ ಎಲ್ಲರೂ ಕೃಷಿಕರು ಗೇರು ಬೀಜವನ್ನು ನಟ್ಟರೆ ಒಳ್ಳೇದು, ಯಾಕಂದ್ರೆ ಎಲ್ಲ ಇದು ಈಗ ಆಮದು ಮಾಡಿಕೊಳ್ಳೋದು ಜಾಸ್ತಿ ಜಾಸ್ತಿ. ಹೌದು ಹೌದು, ಹಾಗೆ ಎಲ್ಲರ ಕೃಷಿಕರು ಗೇರು ನೆಟ್ಟರೆ ನೆಟ್ಟರೆ ಯಾವತ್ತು ಡಿಮ್ಯಾಂಡ್ ಉಂಟು ಉಂಟು, ಅದಕ್ಕೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಉಂಟು, ಒಳ್ಳೆ ರೇಟ್ ಸಿಗ್ತಾ ಇದೆ. ಅಂತೂ ಕೃಷಿಕನಿಗೆ ಆ ಒಂದು ಫೀಲ್ಡ್ ಅಲ್ಲಿ ಯಾವುದೇ ನಷ್ಟಗಳು ಬರ್ಲಿಕ್ಕಿಲ್ಲ. ಆ ಒಂದು ಫೀಲ್ಡ್ ಮಾಡುದ್ರಲ್ಲಿ ಅಥವಾ ಗೇರು ಕೃಷಿಯನ್ನು, ಗೇರು ಗಿಡವನ್ನು ಈಗ ನೆಟ್ಟು ಅದರಲ್ಲಿ ಫಲ ಬರುವಂತದ್ದು ಇರ್ಲಿ ಅಂಥದ್ದು ಮಾಡಿದ್ರೆ ನಮ್ಗೆ ಹೆಚ್ಚು ಪ್ರಯೋಜನವಾಗಿ, ಅಂದ್ರೆ ನಮ್ಮಲ್ಲೇ ನಾವು ಬೇರೆ ಕಡೆಯಿಂದ ರಫ್ತು ಮಾಡೋದಕ್ಕಿಂತ ನಮ್ಮಲ್ಲೇ ನಾವು ಪ್ರಾಡಕ್ಟ್ ಅನ್ನು ಬೆಳೆಸಬಹುದು ಅಂತೇಳಿ ಹೇಳ್ತಾ ಇದ್ದೀರಿ ನೀವು. ಹಾಗೆ ಸೊ ಈಗ ನೀವು ಒಂದು ಎಜುಕೇಶನ್ ತಕೊಂಡು ಮತ್ತೆ ನೀವು ಇಲ್ಲಿ ಮನೆಗೆ ಈಗ ಮನೆಯಲ್ಲೇ ನಿಂತು ಈ ತರ ಒಂದು ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದೀರಾ? ಅಂದ್ರೆ ರೈತರ ಮಕ್ಕಳು ಈಗ ಎಜುಕೇಶನ್ ಆದ ಕೂಡಲೇ ಕೃಷಿ ಮಾಡ್ಲಿಕ್ಕೆ ಹಿಂದೆ ಹಾಕ್ತಾರೆ. ಕಾರಣ ಯಾಕೆಂದ್ರೆ ಅವರಿಗೆ ಪೇಟೆಗೆ ಹೋದ್ರೆ ಒಳ್ಳೇದು. ಹೌದು ಹೌದು, ಅಂತೂ ಕೃಷಿ ಮಾಡಿದ್ರೆ ಅವರ ಆರೋಗ್ಯಕ್ಕೂ ಒಳ್ಳೇದು, ಒಳ್ಳೇದು. ಪ್ಲಸ್ ಅವರಿಗೆ ಸ್ವಲ್ಪ ಒಳ್ಳೆ ದುಡಿದ್ರೆ ಏನು ಕೃಷಿಯಲ್ಲಿ ಯಾವುದೇ ಕೃಷಿಯಲ್ಲಿ ನಷ್ಟ ಬರ್ಲಿಕ್ಕೆ ನಾಸ್ತಿ ದುರ್ಭಿಕ್ಷಮ್ ಅಂತ ಮೊದಲು ಹೇಳಿದ್ರು. ಹೌದು ಹೌದು, ಆದ್ದರಿಂದ ಎಲ್ಲಾ ಕೃಷಿಕರು ಕೃಷಿಕರ ಮಕ್ಕಳನ್ನು ನಾವು ಕೃಷಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದೇನೆ. ಅವರಿಗೆ ಯಾಕೆ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಪಡೆದುಕೊಂಡು ನಾವು ದೂರದ ಊರಿಗೆ ಹೋಗಿ ಕೆಲಸ ಖಂಡಿತ ಸಿಗ್ತದೆ, ಆದ್ರೆ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ನಮಗೆ ಅದು ಖುಷಿ ಕೊಡ್ಬೋದು ಕೆಲಸ. ಆಮೇಲೆ ತನ್ನಿಂತಾನೇ ನಮ್ಮ ಊರಿನ ನಾವು ಬೆಳೆದ ವಾತಾವರಣ ಇರಲಿ, ನಮ್ಮ ಊರಿನ ಒಂದು ಒಳ್ಳೆಯ ಗಾಳಿ ಇರಲಿ, ಅದೆಲ್ಲ ನೆನಪಾಗಿ ನಾವು ಮತ್ತೆ ನಮ್ಮ ಊರಿಗೆ ಬರಬೇಕು. ಊರಿನಲ್ಲಿ ಏನು ಭೂಮಿ ಉಂಟು ಅದರನ್ನು ನಾವು ಆ ಭೂಮಿಯ ಫಲವತ್ತತೆಯನ್ನು ಉಳಿಸಬೇಕು, ದನಕರುಗಳು ಸಾಕುವುದರಿಂದ ಅಥವಾ ಅದರಲ್ಲಿ ಏನಾದರೂ ಉತ್ಪಾದನೆಗಳನ್ನು ಮಾಡುವುದರಿಂದ ಮುಂದಿನ ಜನಾಂಗಕ್ಕೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಅಂದು ಉದ್ದೇಶದಿಂದ ಮಕ್ಕಳಿಗೆ ಸಹ ನಾವು ಅದನ್ನು ಹೇಳಬೇಕಾಗ್ತದೆ. ಈಗ ಕೃಷಿಯಲ್ಲಿ ತುಂಬಾ ಯಂತ್ರೋಪಕರಣ ಬಂದಿದೆ, ಅದಕ್ಕೂ ಸರ್ಕಾರದಿಂದ ಸಹಾಯಧನ ಉಂಟು. ಅಂತ ಯಂತ್ರೋಪಕರಣವನ್ನು ಮಾಡಿದ್ರೆ ಕೂಲಿ ಕಾರ್ಮಿಕರ ಕೊರತೆಯನ್ನು ನೀಗಿಸಿಕೊಳ್ಬಹುದು, ನೀಗಿಸಿಕೊಂಡು ಕೃಷಿಯಲ್ಲಿ ಉತ್ತಮವಾದ ಅವಕಾಶ ಉಂಟು. ಹೌದು ಹೌದು, ನಿಮಗೆ ನಾನು ಈಗ ಕೃಷಿ ಇದ್ದೇನೆ, ನನಗೆ ನನಗೆ ಒಂದು 15 ಖಂಡಿ ಅಡಿಕೆ ಆಗುವ ಜಾಗ ಉಂಟು, ಜಾಗ ಉಂಟು. ಇನ್ನು ಸ್ವಲ್ಪ ಕೃಷಿ ಮಾಡ್ಲಿಕ್ಕೆ ಇದು ಉಂಟು, ಒಳ್ಳೆ ಮೆಣಸು ಎಲ್ಲ ಕೃಷಿ. ಅದಕ್ಕೆ ನೀವು ಏನಾದರೂ ಸರ್ಕಾರದಿಂದ ಈಗ ಯಂತ್ರೋಪಕರಣಗಳಿಗೆ ತಗೊಂಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಈಗ ನೀವು ಕೆಲಸದವರನ್ನೇ ಅದಕ್ಕೆ ಮಾಡ್ತಾ ಇದ್ರ, ಅಡಿಕೆ ತೆಗಿಲಿಕ್ಕೆ, ಮದ್ದು ಬಿಡ್ಲಿಕ್ಕೆ, ಎಲ್ಲ ಅಡಿಕೆ ಹೆಕ್ಲಿಕ್ಕೆ ಹೀಗುವಂತದ್ದು. ಅದಕ್ಕೆ ನೀವು ಗೊಬ್ಬರ ಯಾವ ರೀತಿಯ ಹಾಕ್ತಾ ಇದ್ದೀರಾ? ದನ ಸಾಕಣೆಯಿಂದ ನೀರು ಅದು ಇಲ್ಲಿ ತೋಟಕ್ಕೆ ಬರ್ತದೆ. ಮತ್ತೆ ಈ ಗೇರು ಬೀಜ ಉರಿಸಿ, ಗೇರು ಬೀಜ ಅದರ ಸಿಪ್ಪೆಯನ್ನು ಉರಿಸಿ ನಾವು ಸ್ಟೀಮ್ ಮಾಡ್ತೇವಲ್ಲ, ಬೂದಿಯನ್ನು ತೋಟಕ್ಕೆ ಉಪಯೋಗ ಆಗ್ತದೆ. ಅದು ಒಳ್ಳೇದು. ಈಗ ನಿಮ್ಗೆ ಆ ಬೀಜದ ಸಿಪ್ಪೆ ಸಹ ನಿಮ್ಗೆ ಉಪಯೋಗ ಆಗ್ತಾ ಉಂಟು. ಅಂದ್ರೆ ಈಗ ಬೀಜದ ಮರದಿಂದ ಹಿಡಿದು ಆ ಬೀಜದ ಇಡೀ ಹಣ್ಣುಗಳು ಸಹ ಕೆಲವರು ಹೇಳ್ತಾರೆ, ಹಣ್ಣುಗಳು ಸಹ ಕೆಲವು ಈಗ ಅದರಲ್ಲಿ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಹೌದು, ಪ್ರಯೋಗ ಮಾಡ್ತಾ ಇದ್ದಾರೆ. ವೈನ್ ಎಲ್ಲ ಮಾಡ್ಲಿಕ್ಕೆ. ಹೌದು ಹೌದು, ಇನ್ನು ಸಕ್ಸಸ್ ನೋಡ್ಬೇಕು. ಹೌದು ಹೌದು, ಅಂದ್ರೆ ಪ್ರತಿಯೊಂದು ಆ ಒಂದು ಗಿಡದಿಂದ ಹಿಡಿದು ಎಲ್ಲವೂ ಒಂದು ಪ್ರಯೋಜನಕಾರಿ ಅಂತ ಹೇಳಿ ಹೇಳ್ಬೋದು. ಹಣ್ಣುಗಳಿರ್ಬೋದು, ಗಿಡಗಳಿರ್ಬೋದು, ಹಾಗೆ ಅದರ ಸಿಪ್ಪೆ ಸಹ ನಾವು ಅದನ್ನು ಮತ್ತೆ ಕರಗಿಸಿ ಕೆಗಳಿಗೆ ಗೊಬ್ಬರವಾಗಿ ತೋಟಕ್ಕೆ ಕೃಷಿಗೆ ಉಪಯೋಗ ಮಾಡಬಹುದು. ಹಾಗೆ ನೀವು ಸಾವಯವ ಕೃಷಿ ಸಹ ಒಟ್ಟಿಗೆ ಮಾಡ್ತಾ ಇದ್ರಿ, ದನಕರುಗಳನ್ನು ಸಾಕಿ ಅದರ ಒಂದು ಉತ್ಪಾದನೆಯಿಂದ ನೀವು ಒಟ್ಟಾಗಿ ಹೇಳುವುದಿದ್ರೆ ಒಂದು ಸಾವಯವ ಕೃಷಿ, ಅದರೊಂದಿಗೆ ನೀವು ಬೀಜದ ಒಂದು ಫ್ಯಾಕ್ಟರಿ ಅನ್ನು ಮಾಡಿ ಒಂದು ಒಳ್ಳೆಯ ಒಂದು ಸಾಧಕರಾಗಿ ಒಂದು ಬೆಳೆದು ನಿಂತಿದ್ದೀರಾ, ಇನ್ನೊಬ್ಬರಿಗೆ ಆದರ್ಶ ಆಗಿ ನಿಂತಿದ್ದೀರಾ. ಇದನ್ನು ನೋಡಿ ನಮಗೆ ರೈತರಿಗೆ ಇನ್ನು ಸಹ ಒಂದು ಮಾದರಿಯಾಗಿ ನಾವು ಸಹ ಮಾಡಬೇಕು ಇದನ್ನು ಅಂತೇಳಿ ಅವರಿಗೆ ಕಾಣುವ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ವೇಳೆ ತರಬೇತಿಗೋಸ್ಕರ ಬರುವುದಿದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ಸರ್? ಈಗ ನೀವು ಇದ್ರೊಟ್ಟಿಗೆ ಈ ಕೃಷಿಯನ್ನು ನಿಮ್ಗೆ ಮಾಡ್ಲಿಕ್ಕೆ ಸಮಯ ಹೇಗೆ ಬರ್ತದೆ ಸರ್, ಕೃಷಿಯನ್ನು ನೋಡ್ಕೊಳ್ಳಿಕ್ಕೆ? ಕೃಷಿ ನೋಡ್ಲಿಕ್ಕೆ ಅಂದ್ರೆ ಫ್ಯಾಕ್ಟ್ರಿ ಮನೆ ಕೃಷಿ ಎಲ್ಲ ಹತ್ತಿರ ಇರುವುದು. ಹೌದು, ಫ್ಯಾಕ್ಟ್ರಿಗೆ ಹೋಯ್ತು, ಫ್ಯಾಕ್ಟ್ರಿಗೆಲ್ಲ ಅವರಿಗೆ ಕೆಲಸ ಹೇಳಿತ್ತು, ತೋಟಕ್ಕೆ ಹೋಯ್ತು. ತೋಟಕ್ಕೆ ಹೋಗಿ ತೋಟದಲ್ಲಿ ಇರುವ ಕೆಲಸಗಾರರಿಗೆ ಎಲ್ಲ ನೋಡಿಕೊಂಡಿತ್ತು, ಹೇಗೆ ಮಾಡಿ ಹಾಗೆ ಮಾಡಿದ್ದೀರಿ. ಹೌದು, ಪುನಃ ಮನೆಗೆ ಬಂತು. ಹೌದು, ಮನೆಯಲ್ಲಿ ಬಂದು ಏನಾದ್ರು ಪುನಃ ಫ್ಯಾಕ್ಟ್ರಿ ಹೋಯ್ತು. ಹೌದು, ಅಂದ್ರೆ ಅದು ಮೂರು ಜಾಗಗಳಿಗೆ ಒಂದು ದಿವಸದಲ್ಲಿ ಮೂರು ಸ್ಥಳವನ್ನು ಸುತ್ತಾಕಿಕೊಂಡಿರ್ತೇವೆ. ಇರ್ತೀರಿ ನೀವು, ದನ ಕರುಗಳನ್ನು ಸಹ ನೋಡ್ಕೊಂಡು ಇರ್ತೀರಿ, ಹಾಲನ್ನು ನೀವು ಹೊರಗಡೆ ಕೊಡ್ತಾ ಇದ್ದೀರಾ, ಡಿಪೋಕ್ಕೆ ಕೊಡ್ತಾ ಇದ್ದೀರಿ. ಹಾಗೆ ಅಂತೂ ನಿಮಗೆ ಎಲ್ಲಾ ಕಡೆಯಿಂದ ಒಂದು ಒಳ್ಳೆಯ ವಾತಾವರಣ ಅಂತಲೇ ಹೇಳ್ಬೋದು ಕೃಷಿ ಒಂದು ಕಡೆ. ಹೇಗುಂಟು ಸರ್ ನಿಮ್ಮ ಈ ಮಾರ್ಕೆಟ್? ನಮಗೆ ಬೀಜದ ಪ್ರಾಡಕ್ಟ್ಗೆ ಕೆಜಿಗೆ ಎಷ್ಟು ನಿಮಗೆ ಸಿಗ್ತಾ ಉಂಟು ಮಾರ್ಕೆಟ್ ರೇಟ್? ಬೇರೆ ಬೇರೆ ವೆರೈಟಿ ಇದೆ, ಆದ್ರೆ ಈಗ ಅಲ್ಲಿ ಗ್ರೇಡ್ ವೈಸ್ ಇದೆ, ಬೇರೆ ಬೇರೆ ವೆರೈಟಿಗೆ ಬೇರೆ ಬೇರೆ ರೇಟು. ಆಗ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ಗೆ ಎವರೇಜ್ ರೇಟು ಒಂದು 700 ರೂಪಾಯಿ ಸಿಗ್ತದೆ ಕೆಜಿಗೆ. 700 ಆಗಿ ಸಿಗ್ತಾ ಉಂಟು ನಿಮಗೆ, 700-750 ಸಿಗ್ತಾ ಉಂಟು. ಸೀಸನ್ ಅಲ್ಲಿ ಇಲ್ಲೇ ತೆಗೀತೇವೆ ನಮ್ಮ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ. ಇಲ್ಲಿ ಸೀಸನ್ ಇರುವ ಟೈಮ್ ಅಲ್ಲಿ ನಿಮ್ಗೆ ಇಲ್ಲೇ ಪ್ರಾಡಕ್ಟ್ ಗಳು ಸಿಗ್ತದೆ, ಆ ಬೀಜಗಳು ಸಿಗ್ತದೆ, ಉಳಿದ ಸಮಯದಲ್ಲಿ ಹೊರಗಡೆಯಿಂದ ತರಿಸ್ತೀರಿ. ಇನ್ನು ಸಹ ಇಲ್ಲಿ ನಮ್ಗೆ ಗಿಡಗಳನ್ನು ನೆಟ್ಟು ಫಲವನ್ನು ಸಿಗುದಿದ್ರೆ ನಮಗೆ ಇಲ್ಲೇ ನಮ್ಗೆ ಅದನ್ನು ಕೊಡುವಂತ ಒಂದು ನಿಮಗೆ ಪ್ರಯೋಜನ ಆಗುವಂತ ಒಂದು ಈ ತರ ಈಗ ಬೆಳೆದವರು ಇದ್ರೆ ಸಹ ನಿಮ್ಮಲ್ಲಿ ತಂದು ಕೊಡಬಹುದು ಅಲ್ವಾ ಸರ್? ಈ ತರ ಮನೆಯಲ್ಲಿ ಬೆಳೆದು ಬೀಜಗಳು ಇದ್ರೆ ಆ ಬೀಜಗಳನ್ನು ನಿಮ್ಮಲ್ಲಿ ತಂದು ಕೊಡಬಹುದು. ಈಗ 1 ಕೆಜಿ ಬೀಜಕ್ಕೆ ಎಷ್ಟು ಒಂದು ರೇಟ್ ಇರ್ತದೆ ಸರ್ ನಿಮ್ಗೆ ತರುವಾಗ? ತರುವಾಗ 130-150 ಕ್ವಾಲಿಟಿ ಮೇಲೆ ಇರ್ತದೆ. ಈಗ ನಿಮ್ಮ ಮನೆಯ ಒಂದು ಪರಿಚಯ ಮಾಡಿಕೊಡಬಹುದಾ ಸರ್, ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಅಂತೇಳಿ? ನಾನು ತಂದೆಯವರು ಯು ಸುಬ್ಬಣ್ಣ ಭಟ್ ಅಂತೇಳಿ, ನನ್ನ ತಾಯಿಯವರು ಶ್ರೀ ಶಾರದಾ ಅಂತೇಳಿ. ಅದೇ ತಾಯಿಯ ಹೆಸರನ್ನೇ ಇಟ್ಟಿದ್ದೀರಿ? ಹಾಗೆ. ಮತ್ತೆ ನಾವು 4 ಜನ, ನನ್ನ ಅಣ್ಣ ಕೇಶವ ಭಟ್ ಅಂತೇಳಿ ಬೆಂಗಳೂರಿನಲ್ಲಿದ್ದಾರೆ, ಆ ನಂತರ ನನ್ನ ಅಕ್ಕ ಆದಿತ್ಯ ಅಂತೇಳಿ ಅವರನ್ನು ಬಾಯಾರಿಗೆ, ಮತ್ತೆ ನಾನು ಹಾಗೆ ಹಾಗೆ ಮಕ್ಕಳು ಹಾಗೆ. ನನಗೆ ಒಬ್ಬ ಮಗ, ಅವನು ಈಗ ಬೆಂಗಳೂರಿನಲ್ಲಿ, ಪ್ರಕೃತ ಬೆಂಗಳೂರಿನಲ್ಲಿ ಇದ್ದಾನೆ. ಅಂದ್ರೆ ಅವನೀಗ ಕಲಿಯುವಿಕೆ ಮುಗಿದು ಸ್ವಲ್ಪ ಸಮಯ ಉದ್ಯೋಗಕ್ಕೆ ಹೋದ್ದು, ಅವನು ಬರ್ತಾನೆ ಇಲ್ಲಿ ಇಲ್ಲೇ ನಮ್ಗೆ. ಹೌದು ಹೌದು, ಬರ್ತಾನೆ. ನನ್ನ ತಂಗಿ ಶ್ಯಾಮಲ ಅಂತ, ಒಂದು ಸಂತೃಪ್ತ ಫ್ಯಾಮಿಲಿ ಅಂತ ಹೇಳಿ ಹೇಳ್ಬೋದು. ಹಾಗೆ ಈಗ ನಿಮಗೆ ಈ ನಿಮ್ಮೊಟ್ಟಿಗೆ ನಿಮ್ಮ ಪತ್ನಿ ಹೇಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್? ಅದೇ ಸಹಕಾರ ಅಂದ್ರೆ ಮನೆ ಮನೆಗೆ ಹೌದು, ಮತ್ತೆ ನಮ್ಮ ಫ್ಯಾಕ್ಟರಿ ಅವರಿಗೆ ಬೆಳಿಗ್ಗೆ ಕಾಫಿ ಎಲ್ಲ ಅವಳೇ ಮಾಡಿಕೊಡು. ಹೌದು ಹೌದು, ಗಂಡಸರಿಗೆ ಒಬ್ರು ಸಾಧಕರಾಗಿ ಅವರ ಹಿಂದೆ ಒಬ್ರು ಇರ್ತಾರೆ ಅಂತ ಹೇಳಿ. ಹಾಗೆ ನಿಮ್ಮೊಂದಿಗೆ ನಿಮ್ಮ ಪತ್ನಿ, ಅವರ ಹೆಸರು ಹೇಳಿದ್ರಿ ಸರ್? ವಿನಯ ಎಸ್ ಭಟ್. ಅವರು ಸಹ ನಿಮಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ, ಯಾವ ರೀತಿ ಅಂತ ಹೇಳ್ಬೋದಾ ಸರ್? ನಾನು ಇಲ್ಲದಾಗ ಫ್ಯಾಕ್ಟರಿಯನ್ನು ನೋಡ್ಕೊಳ್ಬೇಕು. ಹೌದು ಹೌದು, ಹಾಗೆ ಹಾಗೆ ಮನೆಯ ಎಲ್ಲಾ ವಾತಾವರಣಗಳನ್ನು ನೋಡ್ಕೊಂಡು, ದನಗಳನ್ನು ಸ್ವಲ್ಪ ಅಲ್ಲಿ ಸಹ ನೋಡ್ಕೊಂಡು, ಕೃಷಿಯಲ್ಲಿ ಸಹ ಸ್ವಲ್ಪ ಜವಾಬ್ದಾರಿ ತಗೊಂಡು, ಎಲ್ಲ ಅವರು ಸಹ ಒಟ್ಟಿಗೆ ನಿಮ್ಮೊಟ್ಟಿಗೆ ಸಹಕಾರ ಬೆನ್ನೆಲುಬು ಆಗಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಿ. ಇಷ್ಟರ ತನಕ ನಮ್ಮೊಂದಿಗೆ ಇದ್ದು ಗೇರು ಬೀಜ ಸಂಸ್ಕರಣಾ ಘಟಕ ಸತ್ಯನಾರಾಯಣ ಭಟ್ ಉಕ್ಕುಡ

ಅಸುರ ಮುಖಾಸುರನ ಸಂಹರಿಸಲು ಭುಗಿಲೆದ್ದ ತಾಯೇ ದೇವಿ ಜಗನ್ಮಾತೆಯು ಸರ್ವಾವತಾರಿಯು ನೀನೋಷಿತ ಜನರ ದಾತೆ ಸೌಮ್ಯ ದೇವಿ ನೀನು ನಾಟ್ಯ ದೇವಿ ನೀನು ಸೌಮ್ಯ ದೇವಿ ನೀನು ನಾಟ್ಯ ದೇವಿ ನೀನು ಸಕಲ ಶಕ್ತಿ ನೀನು ನೀನೋ ಮಾಯೆ ಮೂಕಾಂಬಿಕೆಯೇ ಮಹಾಶಕ್ತಿಯೇ ನಿನ ನಮಿಸುವೆ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಕೆಎಸ್ ಸುರೇಖ ಮತ್ತು ನಾಗಚಂದ್ರಿಕಾ. ಹಾಡಿರುವ ವಿಜಯ ನಾರಸಿಂಹ ಅವರ ಗೀತೆ. ಜಾನಕಿ ಹಾಡಿರುವ ಗೋಟುರಿ ಅವರ ಗೀತೆ. ಮಾ ಸಂಗಡಿಗರೊಂದಿಗೆ ಎಸ್ ಜಾನಕಿ ಹಾಡಿರುವ ವಿಜಯ ನಾರಸಿಂಹ ಅವರ ಗೀತೆ.